ಮತ್ತು ಭೂ ಫಲವತ್ತತೆ ಹೆಚ್ಚಿಸುವಲ್ಲಿ ಸಾಕಷ್ಟು ಅದು ಪ್ರಭಾವವನ್ನು ಬೀರೋದ್ರಿಂದ ಅದೇನು ಮತ್ತ ಇಷ್ಟೊಂದು ಉಪಯೋಗಗಳಿರೋದ್ರಿಂದ ನಾವೇನು ಅದರಲ್ಲಿ ನಾವು ಬೆಳೆ ನಷ್ಟ ಆಗಿರೋದನ್ನ ನಾವು ಅದನ್ನ ಈ ದೇವಿನ ಉತ್ಪನ್ನಗಳಿಂದ ನಾವು ಅಷ್ಟೊಂದು ಏನು ಬೆಳೆ ನಾಶ ಆಗಿರೋದನ್ನ ನಾವು ಈ ರೀತಿಯಾಗಿ ನಾವು ಅದನ್ನ ಅಂದ್ರೆ ಉತ್ಪನ್ನವನ್ನ ನಾವು ಬೇವಿನ ಉತ್ಪನ್ನಗಳಾದ ಅದೇ ಬೀಜಗಳಿರ್ಬೋದು ಅಥವಾ ಎಲೆ ಹಸಿರೆಲೆ ಇರ್ಬೋದು ಮತ್ತ ಉರುಳು ಕಿಟಕಿ ಇರ್ಬೋದು ಮತ್ತು ಮರಮಟ್ಟಿನಿಂದ ನಾವು ಪಡೆದುಕೊಳ್ಬಹುದು. ಸೊ ಹಂಗಾಗಿ ಬೇವಿನ ಮರಗಳನ್ನು ಸಾಕಷ್ಟು ಬಂದ ನೈಸರ್ಗಿಕವಾದಂತ ಬಂದಂತ ಮರಗಳನ್ನ ಉಳಿಸಿಕೊಂಡು ಸೊ ರಂಬೆಗಳನ್ನ ಸರಿಯಾಗಿ ಸವರೋದ್ರ ಮೂಲಕ ನಾವು ಸ್ವಲ್ಪ ಮಟ್ಟಿಗೆ ಪೈಪೋಟಿಯನ್ನ ಕಡಿಮೆ ಮಾಡಿಕೊಳ್ಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ತಾವು ಕೃಷಿ ಅರಣ್ಯ ತಜ್ಞರಾಗಿ ರೈತರಿಗೆ ಈ ಕೃಷಿ ಅರಣ್ಯದೊಳಗ ಕೃಷಿ ಅರಣ್ಯ ಬೆಳೆಯಾಗಿದ್ದನ್ನ ಬೇವನ್ನ ಯಾವ ರೀತಿ ಬೆಳಿಲಿಕ್ಕೆ ಸಲಹೆಗಳನ್ನು ಕೊಡ್ತೀರಿ ಕೃಷಿ ಅರಣ್ಯದಲ್ಲಿ? ಇದರಲ್ಲಿ ಏನಾದ್ರೂ ಬೇವಿನಲ್ಲಿ ಸುಧಾರಿತ ತಳಿಗಳಿದಾವ ಹೇಗೆ? ಯಾಕಂದ್ರೆ ನಮ್ಮ ಹಳೆಯ ಜಾತಿಯ ಒಂದೇನು ಟ್ರೆಡಿಷನಲ್ ಬೇವಿನ ತಳಿಗಳಿದಾವೆ, ಬಹಳಷ್ಟು ಹೆಮ್ಮರವಾಗಿ ಬೆಳೀತವೆ, ಬಹಳಷ್ಟು ಬೃಹದಾಕಾರವಾಗಿ ಬೆಳೀತಕ್ಕಂತ ಒಂದು ಪ್ರವೃತ್ತಿಯನ್ನು ಹೊಂದಿದ್ದಾವೆ. ಇದರಲ್ಲಿ ಇತ್ತೀಚೆಗೆ ಏನಾದರೂ ಸುಧಾರಿತ ತಳಿಗಳು ಬೇವಿನಲ್ಲಿ ಬಂದಿದ್ದಾವೆ ಹೇಗೆ? ಸುಧಾರಿತ ತಳಿಗಳಂತ ಇನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಈಗ ತಾನಾಗಿ ಬರ್ತಿರಕ್ಕಿಂತ ಸುಧಾರಿತ ಬೆಳೆಗಳ ಸಂಶೋಧನೆ ನಡೆದಿದೆ. ಅದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವರು ಒಳ್ಳೆ ಉತ್ತಮವಾದ ಮತ್ತು ಚೆನ್ನಾಗಿರ್ತಕ್ಕಂತ ಮರಗಳಿಂದ ಆಯ್ದ ಬೀಜಗಳನ್ನ ತಂದು ಅವನ್ನ ಬೆಳೆಗಳವಣಿಗೆ ಮಾಡ್ತಾ ಇದ್ದಾರೆ. ಇಷ್ಟು ಸುಧಾರಿತ ಕ್ರಿಯೆ ನಡೆದಾ ಇದೆ. ಅಂದ್ರೆ ಕೆಲವೊಂದು ಭಾಗದಲ್ಲಿ ಚೆನ್ನಾಗಿ ಬರ್ತಾ ಇದ್ದಾವೆ, ಕೆಲವೊಂದು ಭಾಗದಲ್ಲಿ ಅಷ್ಟು ಸರಿ ಚೆನ್ನಾಗಿ ಬರೋದಿಲ್ಲ. ಮತ್ತು ಎಣ್ಣೆ ಅಂಶ ಕೂಡ ಅದು ಕೆಲವೊಂದು ಭಾಗದಲ್ಲಿ ಬಹಳ ಚೆನ್ನಾಗಿದೆ, ಕೆಲವೊಂದು ಭಾಗದಲ್ಲಿ ಚೆನ್ನಾಗಿರಲ್ಲ. ಯಾಕಂದ್ರೆ ಇದು ನಮ್ಮ ಒಣ ಪ್ರದೇಶದಲ್ಲಿ ಇಡೀ ಭಾರತದಲ್ಲಿ ಬೆಳೆಯೋದ್ರಿಂದ ಗುಜರಾತ್ ಇರ್ಬೋದು, ರಾಜಸ್ಥಾನ ಇರ್ಬೋದು, ಕರ್ನಾಟಕ ಇರ್ಬೋದು, ತಮಿಳುನಾಡು ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಎಲ್ಲಾ ಭಾಗಗಳಲ್ಲಿ. ಸೊ ಆ ರೀತಿ ಸಂಶೋಧನೆ ನಡೀತದೆ. ಬಟ್ ಆದ್ರೆ ಬೇರೆ ತಳಿ ಅಂತ ಏನು ಇನ್ನು ಇದುವರೆಗೂ ಯಾವುದೇ ಒಂದು ಹೊಸ ತಳಿ ಅಂತ ಏನ್ ಮಾಡಿಲ್ಲ. ಬೇವಿನ ಮರಗಳಲ್ಲಿ ಒಳ್ಳೆ ಮರಗಳಿಂದ ಆಯ್ದಂತ ಒಳ್ಳೆ ಮರಗಳಿಂದ ಆಯ್ದಂತ ಬೀಜಗಳನ್ನ ಆಯ್ಕೆ ಮಾಡಿಕೊಂಡು ಅಥವಾ ಒಳ್ಳೆ ಪ್ರದೇಶದಿಂದ ಆಯ್ಕೆ ಅಂದ್ರೆ ಚೆನ್ನಾಗಿ ಇರ್ತಕ್ಕಂತ ಅಂದ್ರೆ ಬೇವಿನ ಎಣ್ಣೆ ಅಂಶ ಚೆನ್ನಾಗಿರ್ತಕ್ಕಂತ ಪ್ರದೇಶದಿಂದ ಆಯ್ದ ಬೀಜಗಳಿಂದ ಆ ತರವಾಗಿ ಇಂತ ಈಗ ಮುಖ್ಯ ಪ್ರಮುಖವಾಗಿ ಇಂತ ಭಾಗದಲ್ಲಿ ಬೀದರ್ ಭಾಗದಲ್ಲಿ ಚೆನ್ನಾಗಿದೆ, ಬಿಜಾಪುರ ಭಾಗದಲ್ಲಿ ಚೆನ್ನಾಗಿದೆ, ಆ ತರ ಪ್ರದೇಶಕ್ಕೆ ಅನುಗುಣವಾಗಿ ಸೊ ಬೀಜಗಳನ್ನ ತಂದು ಅದನ್ನ ಬೆಳೆಸಿ ರೈತರಿಗೆ ಕೊಡುವ ಒಂದು ವ್ಯವಸ್ಥೆ ಮಾಡಿದ್ವಿ. ಆದ್ರೆ ಸುಧಾರಿತ ತಳಿ ಅಂತ ಹೇಳಿ ಇನ್ನು ಏನು ಮಾಡಿಲ್ಲ. ಇಲ್ಲಿ ಬೇವಿನ ಒಂದು ವೇಸ್ಟ್ ಲ್ಯಾಂಡ್ ಇತ್ತಂದ್ರೆ ಇವತ್ತು ರೈತರು ಸಾಕಷ್ಟು ಭೂಮಿ ಹಾಳು ಬಿದ್ದಿರ್ತದ, ಅದೇನು ಬೆಳೀತಾ ಇರಂಗಿಲ್ಲ. ಅಂತ ಭೂಮಿಯಲ್ಲಿ ತಾವು ಬೇವಿನ ಗಿಡಗಳನ್ನ ಹಚ್ಚಿ ಬೆಳೆಸಲಿಕ್ಕೆ ಸಲಹೆಗಳು ಕೊಡ್ತೀರಾ? ಇದು ಬೇವು ನಮ್ಮ ಭಾಗದಲ್ಲಿ ಚೆನ್ನಾಗಿ ಬರೋದ್ರಿಂದ ಒಣ ಪ್ರದೇಶ ಒಣ ಪ್ರದೇಶದಲ್ಲಿ ಚೆನ್ನಾಗಿ ಬರೋದ್ರಿಂದ ಅದು ಸುಮಾರು ಇದು ಮಳೆ ಬೀಳುವ ಪ್ರದೇಶ 450 ರಿಂದ 1,150 mm ಪ್ರತಿ ವರ್ಷ ಬೀಳುವಂತ ಪ್ರದೇಶದಲ್ಲಿ ಬೆಳೆತಿದ್ದೀವಿ. ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲೂ ಇದು ಚೆನ್ನಾಗಿ ಬೆಳೆಯಲ್ಲ, ಅತಿ ಕಡಿಮೆ ಮಳೆ ಪ್ರದೇಶಗಳಲ್ಲಿ ಅಂದ್ರೆ ಅಷ್ಟು ಚೆನ್ನಾಗಿ ಬೆಳೆಯಲ್ಲ. ಸೊ ಅಲ್ಲ ಇಂತ ಒಂದು ಬರ ನಿರೋಧಕ ಶಕ್ತಿ ಇರೋದನ್ನ ಬೇವಿನ ಮರಗಳು ಬಂಜರ ಭೂಮಿಯಲ್ಲಿ ಕೂಡ ಬೆಳೆಯುವಂತ ಶಕ್ತಿ ಇರೋದ್ರಿಂದ ಅಂತ ಭೂಮಿಯನ್ನು ಸದ್ಬಳಕೆ ಬೇವಿನ ಮರಗಳನ್ನ ಹಚ್ಚೋದ್ರಿಂದ ಸದ್ಬಳಕೆ ಮಾಡ್ಕೋಬಹುದು. ಬಂದಂತ ಬೀಜಗಳನ್ನ ಉಪಯೋಗ ಮಾಡ ಅಂದ್ರೆ ಅದಕ್ಕೆ ಏನ್ ನಾವು ಉಪಯೋಗಗಳಿದ್ರು ಆ ಉಪಯೋಗಗಳನ್ನ ನಾವು ಸ್ವತಃ ಮಾಡೋದ್ರಿಂದ ಸೊ ಅದಕ್ಕೆ ಅನುಕೂಲ ಆಗುತ್ತೆ. ಈ ನೋಡ್ರಿ ಈಗ ಎರಡು ವರ್ಷದಲ್ಲಿ ಹಿಂದೆ ಎರಡು ವರ್ಷದಲ್ಲಿ ಈಗ ಸುಮಾರು 2020, 2021, 2022 ಕೊರೋನಾದ ಸಂದರ್ಭದಲ್ಲಿ ಸಾಕಷ್ಟು ಬೇವಿನ ಗಿಡಗಳು ಎಲ್ಲ ಒಣಗಿ ಹೋಗ್ಬಿಟ್ಟು ಈಗ ಮತ್ತೆ ಪುನಃ ಚಿಗುತ್ತು. ಅಲ್ಲಲ್ಲಿ ನೋಡ್ತಾ ಇದ್ದೀವಿ ಹೂಗಳು ಬಿಡ್ತಾ ಇದ್ದಾವೆ, ಹೂ ಬಿಟ್ಟು ಮುಂದಿನ್ನೇನು ಇನ್ನು ಕೆಲವೇ ದಿನಗಳಲ್ಲಿ ಕಾಯಿ ಹಣ್ಣು ಎಲ್ಲ ಆಗತ್ತೆ. ಹೇಗೆ ಒಂದು ಬೇವಿನ ಬೀಜ ಸಂಗ್ರಹಣೆ ಹೇಗ್ ಮಾಡ್ಬೇಕು? ತಾವು ತಜ್ಞರಾಗಿ ಏನ್ ಹೇಳ್ತೀರಿ ರೈತರಿಗೆ? ಬೇವಿನ ಬೀಜ ತಮ್ಮ ಹೊಲದಲ್ಲಿ ಒಂದು ಗಿಡ ಇರುತ್ತೆ, ರೈತರ ಹೊಲದಲ್ಲಿ ಬೀಜವನ್ನ ಸಂಗ್ರಹಣೆ ಮಾಡಿ ಹೇಗೆ ಶೇಖರಣೆ ಮಾಡಬೇಕು, ಯಾವ ರೀತಿ ಅದನ್ನ ಉಪಯೋಗ ಮಾಡ್ಕೋಬೇಕು ಅಂತ ಹೇಳ್ತೀರಿ? ನಿಮ್ ಮೊದ್ಲು ಹೇಳಿದಂಗೆ ಕೊರೋನಾ ಟೈಮಲ್ಲಿ ಅದೊಂದು ಕೀಟ ಬಾಧೆ ಒಳಪಟ್ಟಿತ್ತು ಬೇವಿನ ಮರ, ಟೀ ಮಸ್ಕಿಟೋ ಮೊದ್ಲು ಅಂತ ಹೇಳ್ತಾನೆ. ಬಟ್ ಅದು ತನ್ನದೇ ಆದಂತ ಒಂದು ಶಕ್ತಿ ಇರೋದ್ರಿಂದ ಅದಕ್ಕೆ ಯಾವುದೇ ಇದಾಗಿಲ್ಲ. ಈಗ ಎಲ್ಲ ಕಡೆ ಅದು ಕೀಟ ಮನೆ ಸ್ವಲ್ಪ ಕಡಿಮೆ ಆಗಿದೆ, ಅಷ್ಟೊಂದು ಕಂಡು ಬರ್ತಾ ಇಲ್ಲ. ಈಗ ಹೂವಾಡುವ ಹಂತದಲ್ಲಿ ಇದೆ, ಬೇವಿನ ಮರ ಹೂವಾಡುವ ಹಂತದಲ್ಲಿದೆ. ಹೂವಾಡೋದು ಅಂತಂದ್ರೆ ಇನ್ನು ಒಂದು ತಿಂಗಳ ನಂತರ ಸುಮಾರು ಏಪ್ರಿಲ್ ಕೊನೆ ಭಾಗದಲ್ಲಿ ಅಥವಾ ಮೇ ಫಸ್ಟ್ ಮೊದಲನೇ ವಾರದಿಂದ ಈ ಬೀಜಗಳು ಪ್ರಾರಂಭ ಆಗ್ತವೆ. ಸೊ ಈ ಬೀಜಗಳು ತಾನಾಗಿ ಅಲ್ಲಿ ಪಕ್ಷಿಗಳು ಬರ್ತವೆ ಮತ್ತೆ ಅಲ್ಲಿ ಬೀಜಗಳನ್ನು ತಿಂತವೆ, ಅಲ್ಲಿ ಸಾಕಷ್ಟು ತಾನ ಅಲ್ಲೇ ಬೆಳೀತವೆ. ಸೊ ಅದನ್ನ ಏನ್ ಮಾಡ್ತಾರೆ, ಮೊದ್ಲಿಂದನು ಬೆಳೆಯೋದೈತೆ, ಬಾರಿಗೆಯಿಂದ ಬೆಳೆದು ಅದನ್ನ ಶೇಖರಣೆ ಮಾಡ್ತಾರೆ. ಕೆಲವೊಬ್ರು ಸೊ ದಾಡಪತ್ರನ ಆಶಿಟ್ಟಿದ್ರೆ ಅದ್ರ ಮೇಲೆ ಬೆಳಿತವೆ ಮತ್ತೆ ಅದನ್ನೇ ನಾವು ಕಲೆಕ್ಟ್ ಮಾಡ್ತಿರ್ಬೋದು. ಸೊ ಅದನ್ನ ಸರಿಯಾಗಿ ಬೆಳೆದು ಅದ್ರೊಳಗೆ ಬೆಳೆದ ಮೇಲೆ ಸ್ವಲ್ಪ ಸಣ್ಣ ಸಣ್ಣ ಏನು ರಂಬೆಗಳಿರ್ಬೋದು, ಬೊಂಬೆಗಳಿರ್ಬೋದು, ಎಲೆಗಳಿರ್ಬೋದು, ಮಣ್ಣಿನ ಅಂಶ ಕೂಡ ಇರ್ತದೆ. ಅಷ್ಟೆಲ್ಲ ಕೂಡಿ ಬಂದ ಮೇಲೆ ಅದನ್ನ ಮತ್ತೆ ಸರಣ ಮಾಡಿ ಬರೀ ಬೀಜಗಳನ್ನಷ್ಟೇ ನಾವು ಹೊರಗಡೆ ತಗೊಂತೀವಿ. ಸೊ ಬೀಜಗಳನ್ನ ತಗೊಂಡ್ಮೇಲೆ ಅವನ್ನ ಶೇಖರಣೆ ಮಾಡಿ ಮುಖ್ಯವಾಗಿ ಬೀಜಗಳನ್ನ ಬಹಳಷ್ಟು ಜನ ಮೊದಲು ಏನ್ ಮಾಡ್ತೀವಿ, ಬೀಜಗಳನ್ನ ರೈತರು ಈಗ ನಾನು ನೋಡಿದಂಗೆ ಈ ಒಣ ಬೇಸಾಯದಲ್ಲಿ ಅಥವಾ ಪುಷ್ಟಿ ಆಧಾರಿತ ಬೇಸಾಯದಲ್ಲಿ ಸಾಕಷ್ಟು ರೈತರು ನಾವು ಬೀಜಗಳನ್ನ ಕಲೆಕ್ಟ್ ಮಾಡೋದು ಅಂದ್ರೆ ಶೇಖರಣೆ ಮಾಡೋದು ಸಂಗ್ರಹಣೆ ಮಾಡೋದು ಅಂತ ನಾವು ಕಂಡು ಬರ್ತೇವೆ. ಸೊ ಈ ನೀರಾವರಿ ಭಾಗದಲ್ಲಿ ಬಹಳಷ್ಟು ರೈತರು ಹೆಚ್ಚುವಾಗಿ ಅದನ್ನ ಆ ಕೆಲಸ ಮಾಡಲ್ಲ, ಬಟ್ ಒಣ ಪ್ರದೇಶದಲ್ಲಿ ಮಾಡ್ತಾರೆ. ಆದ್ರೆ ಏನಪ್ಪಾ ಅಂದ್ರೆ ಅವರು ಅದನ್ನ ಮಾರಾಟ ಮಾಡ್ತಾರೆ. ಆ ಮಾರಾಟ ಮಾಡೋದಕ್ಕಿಂತ ಪ್ರಮುಖವಾಗಿ ಅದನ್ನ ಅವರು ತಮ್ಮ ಭೂಮಿಗೆ ಅಥವಾ ತಮ್ಮ ಕೃಷಿಯಲ್ಲಿ ಅದನ್ನ ಉಪಯೋಗಿಸಿದ್ರೆ ಬಹಳ ಸೂಕ್ತ, ಉಪಯೋಗಿಸಿದ ನಂತರ ಹೆಚ್ಚಿಗೆ ದುಡ್ಡನ್ನ ಮಾರಾಟ ಮಾಡಿ ದುಡ್ಡು ಕೂಡ ಬೆಳೆಸಬಹುದು. ಆದ್ರೆ ಸಾಕಷ್ಟು ಜನ ಹಂಗ್ ಮಾಡ್ತಾ ಇದಾರೆ. ಇದನ್ನ ಉಪಯೋಗ ಹೆಂಗ್ ಮಾಡ್ಬೇಕಂತಂದ್ರೆ ಬೇವಿನ ಬೀಜಗಳಂದ್ರೆ ಅವು ಇದ್ರ ಜೊತೆಗೆ ತೊಗಟೆ ಇರ್ತದೆ, ತೊಗಟೆ ಬೇವಿನ ಹಣ್ಣು ಹಣ್ಣಿನ ಅಂದ್ರೆ ಬೀಜದ ಸುತ್ತ ತೊಗಟೆ ಇರ್ತದೆ, ತೊಗಟೆನ ಚೆನ್ನಾಗಿ ತೆಗಿಬೇಕಲ್ಲ. ಅದನ್ನ ನಾವು ಮಾಡಕ್ಕಾಗಿಲ್ಲ ಅಂದ್ರೆ ಅದನ್ನ ತೊಗಟೆ ಸಮೇತ ಬೀಜಗಳನ್ನ ನಾವು ಶೇಖರಣೆ ಮಾಡಿದ ಬೀಜಗಳನ್ನ ನೆರಳಲ್ಲಿ ಒಣಗಿಸಿ ಒಂದು ವಾರ ಕಾಲ ನೆರಳಲ್ಲಿ ಒಣಗಿಸಿ ಆಮೇಲೆ ಅವನ್ನ ಸರಿಯಾಗಿ ಒಂದು ರೋಲರ್ ಇಂದ ಪುಡಿ ಮಾಡಿ ಸೊ ಆ ಪುಡಿಯನ್ನ ನಾವು ಸುಮಾರು ಒಂದು ಅರ್ಧ ಕ್ವಿಂಟಲ್ ಒಂದು ಎಕರೆಗೆ ಅದಕ್ಕಿಂತ ಜಾಸ್ತಿ ಇಲ್ಲ ಅದನ್ನ ಪುಡಿ ಮಾಡಿದನ್ನ ಸರಿಯಾಗಿ ನಾವು ಕೊಟ್ಟಿಗೆ ಗೊಬ್ಬರದಲ್ಲಿ ಇರ್ಬೋದು ಅಥವಾ ಮಣ್ಣಿನಲ್ಲಿ ಇರ್ಬೋದು ಸರಿಯಾಗಿ ಮಿಶ್ರಣ ಮಾಡಿ ಇಡೀ ಭೂಮಿಗೆ ಒಂದು ಎಕರೆ ಭೂಮಿಗೆ ಅರ್ಧ ಕ್ವಿಂಟಲ್ನಷ್ಟು ಪೂರ್ತಿ ಇಡೀ ಭೂಮಿಯಲ್ಲಿ ಹರಡಕ್ಕೆ ನಾವು ಭೂಮಿಯಲ್ಲಿ ಸೇರಿಸ್ಬೇಕು. ಸೊ ಆ ರೀತಿ ಇದು ಮಾಡೋದ್ರಿಂದ ನಾವು ಆಗ್ತಕ್ಕಂತ ಏನು ರಾಸಾಯನಿಕ ಗೊಬ್ಬರಗಳನ್ನ ಸ್ವಲ್ಪ ಪ್ರಮಾಣ ಕಡಿಮೆ ಮಾಡಬಹುದು ಮತ್ತು ಇದಕ್ಕೆ ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಸ್ವಲ್ಪ ರೋಗದ ಪ್ರಮಾಣವೂ ಕೂಡ ಕಡಿಮೆ ಆಗೋದು ಕಂಡು ಬರ್ತೈತಿ. ಸೊ ಇಲ್ಲಿ ಎಣ್ಣೆಯುಕ್ತ ಬೀಜಗಳು ಇರೋದ್ರಿಂದ ಇನ್ನೂ ಸ್ವಲ್ಪ ಅಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ಉಪಯೋಗಗಳನ್ನ ರೈತರು ಪಡಿಬಹುದು. ಈಗಾಗಲೇ ನಾವು ಮಾರ್ಕೆಟಲ್ಲಿ ನೋಡಬಹುದು ಬೇವಿನ ಹಿಂಡಿ ಸುಮಾರು 1,500 ರೂಪಾಯಿ ಕ್ವಿಂಟಲ್ ಇಂದ ಹಿಡಿದು 2,500 ರೂಪಾಯಿ ಕ್ವಿಂಟಲ್ ವರೆಗೂ ಮಾರಾಟ ಆಗ್ತಾ ಇದೆ. ಸೊ ಅಷ್ಟೊಂದು ಅಂದ್ರೆ ಎಣ್ಣೆ ತೆಗೆದಂತ ಹಿಂಡಿಗೆ ಅಷ್ಟೊಂದು ಬೆಲೆ ಇದೆ, ಎಣ್ಣೆಯುಕ್ತ ಹಿಂಡಿಗೆ ಇನ್ನೂ ಸಾಕಷ್ಟು ಬೆಲೆಯನ್ನ ನಾವು ನೋಡ್ಬೋದು. ರೈತರು ಅದನ್ನ ಶೇಖರಣೆ ಮಾಡಿ ಅದನ್ನ ತಾವು ಕೃಷಿಯಲ್ಲಿ ತಮ್ಮ ಭೂಮಿಯಲ್ಲಿ ತಮ್ಮ ಬೇಕಾದಷ್ಟು ಉಪಯೋಗಿಸಿ ಉಳಿದನ್ನ ಮಾರಾಟ ಮಾಡಕ್ಕೆ ನಾವು ಸಲಹೆ ಕೊಡ್ತೇವೆ. ಏನ್ ಹೇಳಿಕ್ ಇಷ್ಟಪಡ್ತೀರಿ, ಬೇವು ಯಾವ ರೀತಿ ನಮ್ಮ ರೈತರ ಪಾಲಿಗೆ ಒಂದು ಕಲ್ಪವೃಕ್ಷ ಅಂತ ಹೇಳ್ಬೋದು? ಬೇವು ಬೇವು ಕಲ್ಪವೃಕ್ಷ ಅಂತ ಹೇಳ್ತೀವಿ. ಈಗ ನಾವು ಅದೇ ಹೇಳಿದ್ರೆ ಮುಂದೆ ಬರ್ತಕ್ಕಂತ ಒಂದು ನಮ್ಮ ದೊಡ್ಡ ಒಂದು ಹಬ್ಬನೇ ಇದೆ, ಯುಗಾದಿ ಹಬ್ಬ ನಾವು ಮಾಡ್ತಾ ಇದ್ವಿ. ಒಂದು ಯುಗಾದಿ ಬೇವು ಬೆಲ್ಲ ಜೊತೆಗೇನೆ ಮಾಡ್ತಾ ಇದ್ವಿ. ಸೊ ಕಲ್ಪವೃಕ್ಷ ಅಂದ್ರಲ್ಲ ಅದಕ್ಕೆ ನಾನು ಹೇಳ್ತೀನಿ ಬೇವಿನ ಒಂದು ಮಹತ್ವ ಎಷ್ಟು ಅಂದ್ರೆ ನಮ್ಮ ಒಂದು ಸಂಪ್ರದಾಯದಲ್ಲಿಯೂ ಕೂಡ ಬೇವಿಗೆ ಅಷ್ಟೊಂದು ಮಹತ್ವನ ಕೊಟ್ಟಿರ್ತೀವಿ ನಾವು. ಸೊ ಅದನ್ನ ಬೇವನ್ನ ನಾವು ಆ ಹಬ್ಬವನ್ನ ಬೇವು ಮತ್ತು ಬೆಲ್ಲದ ಜೊತೆಗೆ ಮಾಡುವುದು ಒಂದು ಉದ್ದೇಶ ಅಂದ್ರೆ ನಾವು ಸುಖ ದುಃಖಗಳು ಸಮವಾಗಿರ್ಲಿ ಅಂತ ಒಂದು ಭಾವನೆ ಇಟ್ಕೊಂಡು ಅದನ್ನ ಮಾಡ್ತೇವೆ. ಆದ್ರೆ ಅದನ್ನ ನಾವು ವೈಜ್ಞಾನಿಕವಾಗಿ ನೋಡಿದಾಗ ಏನೇ ನಾವು ಯಾವುದೇ ಒಂದು ಸಂಪ್ರದಾಯ ಮಾಡಿದ್ರು ಅದಕ್ಕೆ ಒಂದು ವೈಜ್ಞಾನಿಕವಾದ ಒಂದು ಕಾರಣ ಇದೆ. ಅದರಂಗೆ ಇದು ಬೇವು ಬೆಲ್ಲ ನಾವು ಸೇವನೆ ಮಾಡುವುದು ವರ್ಷಕ್ಕೊಮ್ಮೆ ಇದಕ್ಕೂ ಕೂಡ ಒಂದು ವೈಜ್ಞಾನಿಕ ಕಾರಣವಿದೆ. ಅಂದ್ರೆ ನಮ್ಮ ಹೊಟ್ಟೆಯಲ್ಲಿ ಸಾಕಷ್ಟು ಅಂದ್ರೆ ಒಂದು ವರ್ಷಗಳ ಕಾಲ ನಾವೆಲ್ಲ ಇದು ಮಾಡಿರ್ತೀವಿ, ಅಲ್ಲಿ ಸಾಕಷ್ಟು ಕ್ರಿಮಿ ಕೀಟಗಳು ಇರ್ತವೆ, ಅಂತವನ್ನೆಲ್ಲ ಒಂದು ನಾಶ ಮಾಡೋದಕ್ಕೋಸ್ಕರ ನಾವ್ ಏನ್ ಮಾಡ್ತೀವಿ ಬೇವಿನ ಹೂವ ಅಥವಾ ಪೌಡರ್ ಮಾಡಿ ಮತ್ತು ಜೊತೆಗೆ ಯಾಕಂದ್ರೆ ಅದು ಕೈ ಇರೋದ್ರಿಂದ ಅದ್ರ ಜೊತೆಗೆ ಅದೇ ಅದೇ ಪ್ರಮಾಣದಲ್ಲಿ ಬೆಲ್ಲವನ್ನು ಕೂಡ ಮಿಕ್ಸ್ ಮಾಡಿ ನಾವು ಸೇವನೆ ಮಾಡೋ ಒಂದು ವೈಜ್ಞಾನಿಕ ಪದ್ಧತಿ ಅಂತ ಹೇಳ್ಬೋದು. ಸೊ ಹಂಗೆ ಕೃಷಿಯಲ್ಲಿ ಕೂಡ ಇದು ಮೇವು ಸಾಕಷ್ಟು ಉಪಯೋಗ ಅಂದ್ರೆ ಹಳ್ಳಿ ಹಳ್ಳಿ ಹಸರಲೆ ಗೊಬ್ಬರ ಮಾಡ್ಬೋದು, ನಾವು ಮತ್ತೆ ಮೇವಾಗಿ ಉಪಯೋಗಿಸೋದು ಕುರಿ ಆಡು ಸಾಕಾಣಿಕೆ ಇದ್ದಾರೆ ಅವರು ಪ್ರತಿದಿನ ತಮ್ಗೆ ಬೇಕಾದ ಸ್ವಲ್ಪ ಮಟ್ಟಿಗೆ ಒಂದು ಮೇವನ್ನ ನಾವು ಬೇವಿನ ಮರಗಳಿಂದ ದೊರಕಬಹುದು. ಅಂದ್ರೆ ಬೇಸಿಗೆಯಲ್ಲೂ ಕೂಡ ಅವ್ರಿಗೆ ಸತತವಾಗಿ ಮೇವಿನ ಲಭ್ಯತೆ ಒಂದು ಅವ್ರಿಗೆ ಬರ್ತೈತಿ. ಅದ್ರ ಜೊತೆ ಜೊತೆಗೆ ಬೀಜದ ಲಾಭ ಸಾಕಷ್ಟು ಇದೆ. ಸೊ ಅವು ಸರಿಯಾಗಿ ನಾವು ಬಳಕೆ ಮಾಡಿದ ಕೃಷಿಯಲ್ಲಿ ಬೇವಿನ ಮರ ಒಂದು ಕಲ್ಪವೃಕ್ಷನೆ ಅಂದ್ರೆ ಕೃಷಿಗೆ ಪೂರಕವಾದ ಒಂದು ಮರ ಅಂತ ಹೇಳ್ಬೋದು, ಕೃಷಿಗೆ ಒಂದು ಪೂರಕವಾದಂತ ಮರ. ಈಗ ಇತ್ತೀಚೆಗೆ ನಾವು ಈಗಾಗಲೇ ಕೇಳ್ತಾ ಇದ್ವಿ ಸಾವಯವ ಕೃಷಿ ಇರ್ಬೋದು ಅಥವಾ ನೈಸರ್ಗಿಕ ಕೃಷಿ ಇರ್ಬೋದು, ಅಲ್ಲಿ ಬೇವಿನ ಪಾತ್ರ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ಯಾಕಂದ್ರೆ ಕೀಟನಾಶಕವಾಗಿ ನೀವು ಬಳಸ್ಬೋದು ಮತ್ತು ಗೊಬ್ಬರವಾಗಿ ಬಳಸ್ಬೋದು, ಆಗಲೇ ಹೇಳಿದಂಗೆ ಹಿಂಡಿ ಇರ್ಬೋದು ಹಸರೆಲೆ ಗೊಬ್ಬರ ಇರ್ಬೋದು, ಈ ರೀತಿ ನಾವು ಬಳಸೋದ್ರಿಂದ ನಾವು ನೈಸರ್ಗಿಕವಾಗಿ ಬರಿತಕ್ಕಂತ ಈ ಗುಣಧರ್ಮಗಳಿರ್ತಕ್ಕಂತ ಬೇವಿನ ಮರಗಳನ್ನು ಮರವನ್ನು ನಾವು ಕೃಷಿಗೆ ಪೂರಕವಾಗಿರೋದ್ರಿಂದ ಇದು ಕೃಷಿ ಬಹಳಷ್ಟು ಕೃಷಿಯಲ್ಲಿ ಒಂದು ಒಳ್ಳೆ ಉತ್ತಮವಾದ ಒಂದು ಕೃಷಿ ಜೊತೆಗೆ ಬಳಸುವಂತ ಮರ ಅಂತ ಹೇಳ್ಬೋದು. ಒಳ್ಳೇದು ದೊಡ್ಡ ಬಸವರೇ, ನೀವ್ ಹೇಳಿದಂಗೆ ಬೇವಿನ ಮರ ಒಂದು ರೈತರ ಪಾಲಿಗೆ ಒಂದು ಕಲ್ಪವೃಕ್ಷಣೆ ಅಂತ ಹೇಳ್ಬಹುದು. ಯಾಕಂದ್ರೆ ಬೇವು ಮಣ್ಣು ಸಂರಕ್ಷಣೆಯಿಂದ ಹಿಡಿದು ಮಳೆ ನೀರಿನ ಸಂರಕ್ಷಣೆ ಮಾಡೋದ್ರೊಳಗೂ ಮತ್ತು ನಮ್ಮ ಜನ ಜಾನುವಾರುಗಳಿಗೆ ನೆರಳನ್ನ ಒದಗಿಸುವುದಲ್ಲದೆ ಬೇವಿನ ತಪ್ಪಲ ಪ್ರತಿಯೊಂದು ಕಾರ್ಯದಲ್ಲಿ, ಶುಭ ಕಾರ್ಯದಲ್ಲಿ ಮತ್ತು ಒಳ್ಳೆಯ ಕಾರ್ಯದಲ್ಲಿ ಕೆಟ್ಟ ಕಾರ್ಯದಲ್ಲಿ ಬೇವಿನ ತಪ್ಪಲವನ್ನು ಬಳಸ್ತಾ ಇರ್ತಾರೆ. ಆಯುರ್ವೇದ ಟ್ರೆಡಿಷನಲ್ ಆಯುರ್ವೇದದಲ್ಲಿ ವಿಶೇಷವಾಗಿ ಬೇವಿನ ತಪ್ಪಲಿಗೆ ಬಹಳಷ್ಟು ಮಹತ್ವ ಇದೆ. ಅದೇ ರೀತಿ ಬೇವಿನ ಬೀಜ ನಮ್ಮ ರೈತರ ಪಾಲಿಗೆ ಒಂದು ಒಳ್ಳೆಯ ಗೊಬ್ಬರ ಆಗಿ ಕೆಲಸ ಮಾಡುತ್ತೆ, ಕೀಟನಾಶಕವಾಗಿ ಕೆಲಸ ಮಾಡುತ್ತದೆ. ಬೇವಿನ ಎಣ್ಣೆ ದಿನನಿತ್ಯ ರೈತರು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಬೇವಿನ ಎಣ್ಣೆಯನ್ನು ಬಳಸೋದುಂಟು. ಅದೇ ರೀತಿ ಇದನ್ನ ಮುಂದಿನ ಜೈವಿಕ ಇಂಧನವನ್ನಾಗಿ ಬಳಸಲಿಕ್ಕೆ ಸಾಕಷ್ಟು ಅವಕಾಶಗಳಿದಾವೆ. ಮುಂದಿನ ದಿನಗಳಲ್ಲಿ ದೇವಿಗೆ ಪೇಟೆಂಟ್ ಬರುತ್ತೆ ಅಂತಕ್ಕಂತ ವಿಚಾರವನ್ನ ಅಲ್ಲೇ ನಾವು ಕೇಳ್ತಿದ್ದೇವೆ. ಇದು ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಈ ಒಂದು ಹತ್ತು ದಿನದಿಂದ ಬೇವಿನ ಒಂದು ದೊಡ್ಡ ಸಮ್ಮೇಳನ ನಡೀತು ಭಾರತ ದೇಶದಲ್ಲಿ. ಈಗ ಬೇವು ಎಷ್ಟು ಇದೆ ಅಂದ್ರೆ ನಮ್ಮ ದೇಶಕ್ಕೆ ಬೇಕಾದಂತ ಬೇವಿನ ಬೀಜವನ್ನು ನಾವು ಬೇರೆ ದೇಶ ಆಮದು ಮಾಡ್ಕೊಂತ ಇದ್ವಿ. ಅಷ್ಟೊಂದು ಕೊರತೆ ಇದೆ, ಅದು ನಮ್ಮಲ್ಲಿ ಸಾಕಷ್ಟು ಹೇರಳವಾಗಿದೆ. ಅದನ್ನ ಸರಿಯಾಗಿ ಅದನ್ನ ಸಂಗ್ರಹಣೆ ಮಾಡುವಂತದ್ದಿಲ್ಲ, ಅಥವಾ ಸರಿಯಾಗಿ ಅದಕ್ಕೊಂದು ತಂತ್ರಜ್ಞಾನ ಬೇಕು ಸಂಗ್ರಹಣೆ ಮಾಡ್ತಕ್ಕಂತ ಅವೇರ್ನೆಸ್ ಇಲ್ಲ, ಅದ್ರ ಬಗ್ಗೆ ತಿಳುವಳಿಕೆ ಬಹಳಷ್ಟು ಕಡಿಮೆ, ಅದ್ರ ಬಗ್ಗೆ ಅರಿವಿಲ್ಲ ಅಂತ ಹೇಳುದು. ಅಷ್ಟೊಂದು ಇಲ್ಲಿ ಯೂರಿಯಾ ನೀಮ್ ಕೋಟೆಡ್ ಯೂರಿಯಾ ಬಂದಿದೆ ಅಂದ್ರೆ ಬೇವಿನ ಹಿಂಡಿ ಎಂದು ಕೋಟ್ ಮಾಡಿದಂತ ಯೂರಿಯಾನ ಬಳಸ್ತದ ಅಂದ್ರೆ ಯೂರಿಯಾ ಜಲ್ದಿ ಬೇಗನೆ ಬಹು ಬೇಗನೆ ಅದು ನಶಿಸಿ ಹೋಗೋದ್ರಿಂದ ಒಂದ್ಸತಿ ನಾವು ಅದ್ರ ಭೂಮಿಗೆ ಸೇರಿಸಿದ್ರಂದ್ರೆ ಅದು ಬಹು ಬೇಗನೆ ಹೋಗ್ಬಿಡ್ತದೆ. ಅದನ್ನ ಸ್ವಲ್ಪ ನಿಧಾನಗತಿಯಲ್ಲಿ ಹೋಗೋಕ ಬೇವಿನ ಬೀಜದ ನೀಮ್ ಕೋಟೆಡ್ ಯೂರಿಯಾನ ಯೂಸ್ ಮಾಡ್ತಾ ಇದ್ವಿ. ಸೊ ಹಂಗಾಗಿ ನಾವು ನೀಮನ್ನ ಬೇವಿನ ಬೀಜಗಳನ್ನ ಸಾಕಷ್ಟು ಯಥೇಚ್ಛವಾಗಿ ಉಪಯೋಗಿಸ್ತಾ ಇದ್ವಿ. ಸೊ ಹಂಗಾಗಿ ಬರುವ ದಿನಗಳಲ್ಲಿ ಬೇವಿನ ಬೇಡಿಕೆ ಬಹಳಷ್ಟು ಇರ್ತದೆ. ಅದಕ್ಕೆ ನೋಡಿದಂಗ ನಾವು ಬೇವಿನ ಪೇಟೆಂಟ್ ಬರುತ್ತೆ ಅಂತ ಹೇಳ್ತಾ ಇದ್ರೆ ನಡುವೆ ಎಲ್ಲ ಪೇಟೆಂಟ್ ಬರುತ್ತೆ ಅಂತ ಹೇಳಿ ಅದೇ ಬೇರೆ ಅದನ್ನ ಅದು ನಡೆದಿದೆ, ಅದೊಂದು ಪ್ರೊಸೆಸ್ ನಡೆದಿದೆ. ಅಂದ್ರೆ ಈಗ ಇಷ್ಟೊಂದು ನಾವು ಎಷ್ಟು ಉತ್ಪನ್ನಗಳನ್ನ ಮಾಡ್ತಾ ಇದ್ವಿ ಬೇವಿನ ಎಣ್ಣೆಯಿಂದ ಯಾವ ರೀತಿ ಬಳಕೆ ಮಾಡ್ತೀವಿ ಅವಕ್ಕೆಲ್ಲ ಒಂದು ಪೇಟೆಂಟ್ ತಗೊಳ್ಳೋ ಒಂದು ವ್ಯವಸ್ಥೆ ನಡೆದಿದೆ, ಅದನ್ನು ಕೂಡ ಬರ್ತದೆ. ಅದ್ರ ಜೊತೆ ಜೊತೆಗೆ ನಾವು ಅದನ್ನ ನಮ್ಮ ಕೃಷಿಯಲ್ಲಿ ಹೇಗೆ ಸದ್ಬಳಕೆ ಮಾಡೋದು ನಮ್ಮ ಭಾಗದಲ್ಲಿ ಸಾಕಷ್ಟು ಇದೆ. ಅದು ಅದನ್ನ ನಾವು ಏನು ಕೈಯಲ್ಲಿ ಅಂದ್ರೆ ಮಾಡಕ್ಕೆ ಇಟ್ಕೊಂಡು ನಾವೇನೋ ಬೇರೆ ಬೇರೆ ಹುಡುಕಾಡುವಂತ ಒಂದು ಪರಿಸ್ಥಿತಿಯಲ್ಲಿ ಬಂದಂಗ ಆಗಿದೆ. ಸೊ ಆ ತರ ನೋಡಿದಾಗ ಬೇವಿನ ಬೀಜಗಳು ಅಥವಾ ಬೇವಿನ ಮರ ಬಹಳ ಒಂದು ಒಳ್ಳೆ ಮರ ಅಂತ ಹೇಳಿ ಒಳ್ಳೇದು ಮಾಹಿತಿ ಹಂಚಿಕೊಂಡದಕ್ಕೆ ಎಲ್ಲ ರೈತರ ಪರವಾಗಿ ಧನ್ಯವಾದಗಳು ತಮಗೆ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿಯಲ್ಲಿ ಬೇವಿನ ಮರದ ಮಹತ್ವ ಮತ್ತು ಬೇವಿನ ಉತ್ಪನ್ನ ಕೃಷಿಯಲ್ಲಿ ಬಳಕೆ ಕುರಿತು ಡಾಕ್ಟರ್ ದೊಡ್ಡಬಸವ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಬಾಲತಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 29.8-32.7 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 20.5-20.8 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 80-83% ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ 52-59% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 23-26 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಅತಿಯಾಗಿ ನೀರು ನಿಂತಿರುವ ಹೊಲಗಳಲ್ಲಿ ಬಸಿ ಗಾಲಿಬೆಗಳನ್ನು ನಿರ್ಮಿಸಿ ನೀರನ್ನು ಹೊರಹಾಕಿ. ಆರ್ದ್ರತೆ ಹೆಚ್ಚಾಗಿರುವುದರಿಂದ ಬಿತ್ತನೆ ಮಾಡಿರುವ ಬೆಳೆಗಳಲ್ಲಿ ಕೀಟ ಹಾಗೂ ರೋಗಗಳು ಹೆಚ್ಚಾಗಬಹುದು. ಆದುದರಿಂದ ಬೆಳೆಗಳನ್ನಾಧರಿಸಿ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕು. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಭತ್ತದಲ್ಲಿ ಆನೆಕೊಂಬು ಅಥವಾ ಕಣೆನೊಣದ ಹತೋಟೆಯನ್ನು ಮಾಡಲು 2.5 ml ಕಾರ್ಬೋಸ್ಪಾನ್ 25 EC ಅಥವಾ 1 ml ಪಿಪ್ರೋನಿಲ್ 5 SC ಪ್ರತಿ ಲೀಟರ್ ನೀರಿಗೆ ಅಥವಾ 10 kg ಕಾರ್ಬೋಫಿರಾನ್ 3G 1 ಎಕರೆಗೆ ಎರಚಬೇಕು. ಹತ್ತಿ ಬೆಳೆಯಲ್ಲಿ ಹೆಚ್ಚಿನ ಮಳೆ ಆಗುತ್ತಿರುವ ಕಾರಣ ಹತ್ತಿ ಬೆಳೆಯು ಅಲ್ಲಲ್ಲಿ ಹಸಿಯಾಗಿ ಸೊರಗಲಾರಂಭಿಸಿದ್ದು ಈ ಹತ್ತಿ ಸಸಿ ನಟೆ ಅಥವಾ ಪ್ಯಾರಾವಿಲ್ಟ್ ರೋಗವನ್ನು ಹತೋಟಿ ಮಾಡಲು ನಿಂತ ನೀರನ್ನು ಹೊರಹಾಕಿ. 25 gram ಕಾಪರ್ ಆಕ್ಸಿಕ್ಲೋರೈಡ್ COC ಅಥವಾ 20 gram ಕಾರ್ಬನ್ ಡೈಸಮ್ ಅನ್ನು 100 gram ಯೂರಿಯಾ ಜೊತೆ ಸೇರಿಸಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡದ ಬುಡದ ಸುತ್ತಲೂ ನೆನೆಸಬೇಕು. ಹತ್ತಿ ಬೆಳೆಗೆ ಮ್ಯಾಗ್ನೀಸಿಯಂ ಸಲ್ಫೇಟ್ 10 gram ಮತ್ತು

ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಪ್ರಸಾರವಾಯಿತು. ಕೇಳುಗ್ರಿ, ನಾಳೆ ಸಂಜೆ 6 ಗಂಟೆ 50 ನಿಮಿಷಕ್ಕೆ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಅಂಜೂರ ಹಣ್ಣಿನ ತೋಟದ ನಿರ್ವಹಣೆ ಮತ್ತು ಉತ್ಪಾದನಾ ತಾಂತ್ರಿಕತೆ ಕುರಿತು ತಜ್ಞರಾದ ಡಾಕ್ಟರ್ ಎಆರ್ ಕುರುಬರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳ ನಂತರ ಪೇಟೆ ಧಾರಣೆಯನ್ನು ಕೇಳುವಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7 ಗಂಟೆ 21 ನಿಮಿಷ. ಜನಪದ ಸಂಗೀತ ಕಾರ್ಯಕ್ರಮ ದೇವದುರ್ಗ ತಾಲೂಕಿನ ಬೂದಿಹಾಳ್ ಗ್ರಾಮದ ತಿಪ್ಪಮ್ಮ ತಳವಾರ್ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳು. ಮೊದಲಿಗೆ ಒಂದು ಪ್ರಕಟಣೆ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ಗುಡಿಯಾ ಚಾಯ ನಾದವ್ ಚಕ್ರ ಆಯ ನಾದವ್ ಗುಡಿಯಾ ಚಾಯ ನಾದವ್ ಚಕ್ರ ಯಾರ ಕಲ್ಚರ ವಾಸ ಗುಡಿಯ ವಾಸ ಗುಡಿಯ ಅನುಮಾರದ ಲಂಕೆಗೆ ಯಾರ ಕಲ್ಚರ ವಾಸ ಗುಡಿಯ ವಾಸ ಗುಡಿಯ ಅನುಮಾರದ ಲಂಕೆಗೆ ಯಾರ ಕಲ್ಚರ ವಾಸ ಗುಡಿಯ ವಾಸ ಗುಡಿಯ ಯಾರನ್ನ ಕಡಿಸಾರ ಹೊಸ ಗುಡಿಯ ಬುಲಿನಾಳ ಯಾರನ್ನ ಕಡಿಸಾರ ಹೊಸ ಗುಡಿಯ ಬುಲಿನಾಳ ಮಾನೆ ಒಮ್ಮತ ಗವಾರ ಗವಾಡಾರ ಹನುಮಾರದ ಲಂಕೆಗೆ ಮಾನೆ ಒಮ್ಮತ ಗವಾಡಾರ ಗವಾಡಾರ ಹನುಮಾರದ ಲಂಕೆಗೆ ಅಷ್ಟವರ್ಣದ ಸೀರೆ ಉಟ್ಟ ಮೈಲಿಗೆ ಗಳದೆ ದಟ್ಟಿ ಪೀತಂಬಾರೊಟ್ಟೆ ಕೊಟ್ಟೆ ದೇವ ಸೋಬಾನವೇ ಗಟ್ಟಿ ಪೀತಂಬರೊಟ್ಟೆ ದೇವ ಸೋಬಾನವೇ ಗಟ್ಟಿ ಪೀತಂಬರೊಟ್ಟೆ ದೇವ ಸೋಬಾನವೇ ನಿಷ್ಠೇನೆ ಮಾನಿದವಲ ಕುಂಪ ತೊಟ್ಟೆ ದೇವ ಸೋಬಾನವೇ ಏನಿಷ್ಟೇನೆ ಮಾನಿದವಲ ಕುಪ್ಪ ಸಾ ತೊಟ್ಟೆ ದೇವ ಸೋಬಾನವೇ ಏನಿಷ್ಟೇನೆ ಮಾನಿದವಲ ಕುಪ್ಪ ಸಾ ತೊಟ್ಟೆ ದೇವ ಸೋಬಾನವೇ ಏನಿಷ್ಟೇನೆ ಮಾನಿದವಲ ಕುಪ್ಪ ಸಾ ತೊಟ್ಟೆ ದೇವ ಸೋಬಾನವೇ ಗುರು ತಕ್ಕ ಗೋಳದಾಳೆ ನೆನವಿಗೆ ನೆನೆಯ ದಂಡೆ ಕೋನದ ಕುಂಕುಮ ಇಟ್ಟೆ ದೇವ ಸೋಬಾನವೇ ಆಯ್ ಕೋನದ ಕುಂಕುಮ ಇಟ್ಟೆ ದೇವ ಸೋಬಾನವೇ ಆಯ್ ಕೋನದ ಕುಂಕುಮ ಇಟ್ಟೆ ದೇವ ಸೋಬಾನವೇ ಆಯ್ ಕೋನದ ಕುಂಕುಮ ಇಟ್ಟೆ ದೇವ ಸೋಬಾನವೇ ಆಯ್ ನಾನು ನೀ ನಂಬದಳಿರ ದೇಯ ದೋಸನ ತೊಳಿರೆ ಶಿವಗೋಚರದೊಳಗ ಮಾನ ಬೆರಿದ ಸೋಬಾನವೇ ಆಯ್ ಶಿವಗೋಚರದೊಳಗ ಮಾನ ಬೆರಿದ ಸೋಬಾನವೇ ಆಯ್ ಶಿವಗೋಚರದೊಳಗ ಮಾನ ಬೆರಿದ ಸೋಬಾನವೇ ಆಯ್ ಶಿವಗೋಚರದೊಳಗ ಮಾನ ಬೆರಿದ ಸೋಬಾನವೇ ಭಕ್ತಿಲಿ ಬೈಕ್ಯಾವ ಕಾಡೆ ಇತ್ತಿರಿ ನಾವು ಮಾಸ ತುಂಬೆ ಆಯ್ ಮುಕ್ತಂಬ ಮಗುನ ಹಾಡ ದೇವ ಸೋಬಾನವೇ ಆಯ್ ಮುಕ್ತಂಬ ಮಗುನ ಹಾಡ ದೇವ ಸೋಬಾನವೇ ಆಯ್ ಮುಕ್ತಂಬ ಮಗುನ ಹಾಡ ದೇವ ಸೋಬಾನವೇ ಆಯ್ ಮುಕ್ತಂಬ ಮಗುನ ಹಾಡ ದೇವ ಸೋಬಾನವೇ ಆಯ್ ಈ ಮಗ ನೆಸರ ಸತ್ಯ ಚಿದಾನಂದನ ಕರೆರಮ್ಮ ಸೋಬಾನವೇ ಆಯ್ ಏ ಮಗ ನೆಸರ ಸತ್ಯ ಚಿದಾನಂದನ ಕರೆರಮ್ಮ ಸೋಬಾನವೇ ಆಯ್ ಏ ಮಗ ನೆಸರ ಸತ್ಯ ಚಿದಾನಂದನ ಕರೆರಮ್ಮ ಸೋಬಾನವೇ ಆಯ್ ಏ ಮಗ ನೆಸರ ಸತ್ಯ ಚಿದಾನಂದನ ಕರೆರಮ್ಮ ಸೋಬಾನವೇ ಆಯ್ ಏನ ನೇನು ದೇನ ತಣ್ಣನ ತೇನಗ ಮೋಡಲಾಗ್ಯಂಪಾರಿವಾಗ ಮಧ್ಯ ಬೆತ್ತಾಗ ಆಕಾಸ್ತ ಗಂಟೆ ನುಡಿವಾಗ ಶಿವ ಪೂಜಿ ಮಾಡಾಗ ಸತ್ಯವಂತಿ ದೇವಿ ದುರ್ಗಮ್ಮ ತಿಳಿದಿಲ್ಲ ನೇನ ಮೈಮೇ ಆಯ್ ಸತ್ಯವಂತಿ ದೇವಿ ದುರ್ಗಮ್ಮ ತಿಳಿದಿಲ್ಲ ನೇನ ಮೈಮೇ ಆಯ್ ಸತ್ಯವಂತಿ ದೇವಿ ದುರ್ಗಮ್ಮ ತಿಳಿಲಿಲ್ಲ ನೇನ ಮೈಮೇ ಆಯ್ ಅಕ್ಕನ ನೇನು ದೇನ ಒತ್ತಂಡ ಉದಿಯಕ ಮೂಡಲಾಗ್ಯಂಪಾರಿವಾಗ ಮಧ್ಯ ಬೆತ್ತಾಗ ಆಕಾಸ್ತ ಗಂಟೆ ನುಡಿವಾಗ ಶಿವ ಪೂಜೆ ಮಾಡಾಗ ಸತ್ಯವಂತಿ ದೇವಿ ದುರ್ಗಮ್ಮ ತಿಳಿಲಿಲ್ಲ ನೇನ ಮೈಮೇ ಆಯ್ ಸತ್ಯವಂತಿ ದೇವಿ ದುರ್ಗಮ್ಮ ತಿಳಿಲಿಲ್ಲ ನೇನ ಮೈಮೇ ಆಯ್ ಸತ್ಯವಂತಿ ದೇವಿ ದುರ್ಗಮ್ಮ ತಿಳಿಲಿಲ್ಲ ನೇನ ಮೈಮೇ ಆಯ್ ಊರರ ತುರ ಕುಳಿ ಗೌಡ ಕುಳಕನೆ ಕುಳಿಲಕ್ಕೆಲ್ಲದ ಕಾಯೇ ಓ ಬಂದ ದುರ್ಗೌಡರ ಬಂದ ಊರುವ ಬೇಡ್ಯಾರ ತಮಗೊಂದ ನೇನ ಮುಂದನೆ ಬಂದ ಸತ್ಯವಂತಿ ದೇವಿ ದುರ್ಗಮ್ಮ ತಿಳಿಲಿಲ್ಲ ನೇನ ಮೈಮೇ ಆಯ್ ಸತ್ಯವಂತಿ ದೇವಿ ದುರ್ಗಮ್ಮ ತಿಳಿಲಿಲ್ಲ ನೇನ ಮೈಮೇ ಆಯ್ ಸತ್ಯವಂತಿ ದೇವಿ ದುರ್ಗಮ್ಮ ತಿಳಿಲಿಲ್ಲ ನೇನ ಮೈಮೇ ಆಯ್ ಊರ ಗೌಡರ ಕೊಡೆ ಓರ ರೈತರ ಕೊಡೆಲ್ಯಾಕೆಲ್ಲದು ಕಾಯೇ ಓ ಬಂದ ಊರ ರೈತರ ಬಂದ ಊರುವ ಬೇಡ್ಯಾರ ತಮಗೊಂದ ನಿನ ಮುಂದನೆ ಬಂದ ಸತ್ಯವಂತಿ ದೇವಿ ದುರ್ಗಮ್ಮ ತಿಳಿಲಿಲ್ಲ ನಿನ ಮೈಮೇ ಆಯ್ ಸತ್ಯವಂತಿ ದೇವಿ ದುರ್ಗಮ್ಮ ತಿಳಿಲಿಲ್ಲ ನಿನ ಮೈಮೇ ಆಯ್ ಸತ್ಯವಂತಿ ದೇವಿ ದುರ್ಗಮ್ಮ ತಿಳಿ ಬಳಲೆಲ್ಲ ನೆನ ಮೈಮೇ ಮಲ್ಲಿಗುವಿನು ಬಿದ ಎಲ್ಲಿ ತಿಳಿದೊರೆನ ಕಲ್ಲಿನ ಮ್ಯಾರೆಲ್ಲ ಸಸೆ ನಾಟೆ ದೊಡ್ಡ ಮಲ್ಲಿಗೆ ಮರ ನೋಟೆ ಎಲ್ಲೇ ದೇತಾಯೇ ನಿಜವಂತೆ ಸಲವಂತ ದೇವತೆ ಸತ್ಯವಂತಿ ದೇವಿ ದುರ್ಗಮ್ಮ ತಿಳಿಲಿಲ್ಲ ನಿನ ಮಹಿಮೆ ಸತ್ಯವಂತಿ ದೇವಿ ದುರ್ಗಮ್ಮ ತಿಳಿಲಿಲ್ಲ ನಿನ ಮಹಿಮೆ ಸತ್ಯವಂತಿ ದೇವಿ ದುರ್ಗಮ್ಮ ತಿಳಿಲಿಲ್ಲ ನಿನ ಮಹಿಮೆ ಒತ್ತ ಒತ್ತಿ ಬಿದ ಎತ್ತ ತಲೆಗರೆ ನಾವು ಒತ್ತಿನ ಮ್ಯಾಲೆಲ್ಲ ಸಸಿ ನಾಟೆ ದೊಡ್ಡ ಒತ್ತತಿ ಮರ ನೋಟೆ ಎಲ್ಲಿ ದೇತಾಯೇ ನಿಜವಂತೆ ಸಲವಂತ ದೇವತೆ ಸತ್ಯವಂತಿ ದೇವಿ ಆದರೆ